ಜೇನುತಜ್ಞ ಜೇನುತಜ್ಞರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕೀಟ ತಜ್ಞರಾಗಿರುವ ಡಾಕ್ಟರ್ ಬದ್ರಿ ಪ್ರಸಾದ್. ಇಂದಿನ ವಿಷಯ ಜೇನುನೊಣಗಳಿಗೆ ಬರುವ ಕೀಟಗಳು ಹಾಗೂ ರೋಗಗಳು. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ. ರೈತ ಬಂಧರೆ, ಈಗ ನನ್ನ ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಇವತ್ತವರ ಜೊತೆಗೆ ಈ ಜೇನು ನೊಣಗಳಿಗೆ ಬಾಧೆ ಮಾಡುವಂತಹ ಕೀಟಗಳು ಯಾವ್ಯಾವು ಮತ್ತು ರೋಗಗಳು ಯಾವ್ಯಾವು ಅಂತಂದ್ರೆ, ನಾವು ಯಾವಾಗ ಈ ಜೇನನ್ನ ಸಾಕಾಣಿಕೆ ಮಾಡ್ತೀವಿ ಅಂತಂದಾಗ ಯಾವುದೇ ಬೆಳೆಗೆ ಹೆಂಗೆ ಕೀಟಗಳು ರೋಗಗಳು ಬರ್ತವೆ, ಹಂಗೆ ಈ ಜೇನು ನೊಣಗಳಿಗೂ ಸಹಿತ ಈ ಕೀಟಗಳು ರೋಗಗಳು ಬರುವಂತ ಸಾಧ್ಯತೆ ಇರ್ತದೆ, ಅವು ಬಂದೇ ಬರ್ತವೆ. ಲಕ್ಷಣಗಳನ್ನ ತಿಳ್ಕೊಂಡು ಅವನ್ನ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಇರ್ತದೆ. ನಮಸ್ಕಾರ ಬದ್ರಿ ಪ್ರಸಾದ್ ಅವರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಈಗ ಜೇನು ನೊಣಗಳಿಗೆ ಯಾವ್ಯಾವ ಕೀಟಗಳು ಮತ್ತು ರೋಗಗಳು ಬರ್ತವೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಸರ್. ನಮಗೆ ಏನನ್ಸುತ್ತೆ, ಜೇನು ಸಾಕಾಣಿಕೆ ಮಾಡೋರಿಗೆ ಅಥವಾ ಜೇನನ್ನು ನೋಡೋರಿಗೆ ಒಂದು ಭಯ ಇರ್ತದೆ. ಜೇನು ಅಂತಂದ್ರೆ ಬಹಳಷ್ಟು ಹೆದರ್ಕೊಂತ ಇರ್ತೀವಿ. ಆದ್ರೆ ಆ ಹೆದರಿಕೆಯಲ್ಲೂ ಸಹ ಅಂತಹ ಜೇನುಗಳನ್ನು ಸಹ ಬಾಧಿಸ್ತಕ್ಕಂತಹ ಹಲವಾರು ಕೀಟಗಳು ಅಥವಾ ನೈಸರ್ಗಿಕ ಶತ್ರುಗಳು ಅವುಗಳಿಗೆ ಒಂದು ಪ್ರಕೃತಿಯಲ್ಲಿ ಇದೆ ಅಂತ ಹೇಳಿದ್ರೆ ನೋಡಿ, ಅದರಲ್ಲಿ ಬಹಳ ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಮೇಣ ತಿಂತಕ್ಕಂತಹ ಪತಂಗ, ಇರುವೆಗಳು ಅಥವಾ ನಾವು ಗೊದ್ದ ಅಥವಾ ಕೆಂಜಿಗ ಅಂತ ಏನ್ ಕರಿತೀವಿ ಅವುಗಳು ಸಹ ಸಾಕಷ್ಟು ಬಾಧೆಯನ್ನ ಕೊಡ್ತವೆ. ಅದರ ಜೊತೆಗೆ ಕಡಜಗಳು ಮತ್ತೆ ಹಲವಾರು ಈ ಒಂದು ಜೇನನ್ನು ತಿಂತಕ್ಕಂತಹ ಪಕ್ಷಿಗಳು, ಈ ಒಂದು ಬಾಧೆಯನ್ನು ನಾವು ಸಾಧಾರಣವಾಗಿ ಈ ಒಂದು ಪರಿಸರದಲ್ಲಿ ಕಾಣ್ತೇವೆ. ಈಗ ಸರ್, ಯಾವುದೇ ಒಂದು ಗೂಡು ನೋಡಿದಾಗ ಗೂಡಿನ ಮೇಲೆ ಯಾವಾಗಲೂ ಜೇನು ನೊಣಗಳು ಇದ್ದೇ ಇರ್ತದೆ. ಆ ಜೇನು ನೊಣಗನ್ನ ಸರಿಸಿ ಒಳಗಡೆ ಹೋಗಿರುವಂತಹ ಮೇಣವನ್ನ ಈ ಪತಂಗ ಹೆಂಗ್ ತಿಂತಾರೆ? ಪತಂಗಗಳು ನೇರವಾಗಿ ಆ ಒಂದು ಮೇಣವನ್ನ ತಿನ್ನೋದಿಲ್ಲ. ಆ ಪತಂಗಗಳು ಈ ಒಂದು ಗೂಡುಗಳಲ್ಲಿ ಅಥವಾ ಗೂಡುಗಳಲ್ಲಿ ಇರತಕ್ಕಂತಹ ಸಂಧಿಗಳಲ್ಲಿ ಅಲ್ಲಿ ತತ್ತಿಯನ್ನು ಇರ್ತಾವ. ಆ ತತ್ತಿಯಿಂದ ಹೊರಬರತಕ್ಕಂತಹ ಮರಿ ಹುಳಗಳು, ಅದರ ಆಹಾರ ಈ ಒಂದು ಮೇಣ. ಓಹೋ, ಆ ಒಂದು ಮೇಣವನ್ನ ತಿಂತಾ ಹೋಗುತ್ತಾವ. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಯಾವ ಒಂದು ಜೇನಿನ ಕುಟುಂಬ ಶಕ್ತಿ ಇರೋದಿಲ್ಲೋ ಅಥವಾ ವೀಕ್ ಅಂತ ನಾವೇನ್ ಕರಿತೀವೋ ಅಂತಹ ಕುಟುಂಬಗಳಿಗೆ ಇದರ ಒಂದು ಬಾಧೆ ಜಾಸ್ತಿ ಆಗುತ್ತೆ. ಅದರಲ್ಲಿ ಸಾಧಾರಣವಾಗಿ ನಾವು ಆ ಒಂದು ಹುಳಗಳ ಸಂಖ್ಯೆಯನ್ನು ನೋಡದೆ ಈ ಒಂದು ಜೇನು ಕೃಷಿಕರು ಅದನ್ನ ಡಿವೈಡ್ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಆಹಾರ ಇಲ್ಲದೆ ಅವುಗಳು ಒಂದು ತಮ್ಮ ಶಕ್ತಿಯನ್ನು ಕಳ್ಕೊಂಡು ಬಲಹೀನವಾಗಿರತಕ್ಕಂತಹ ಸನ್ನಿವೇಶದಲ್ಲಿ ಶತ್ರುವಿನ ಬಾಧೆ ಜಾಸ್ತಿ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಪತಂಗಗಳೇನಾಗುತ್ತೆ, ಇದು ಹೋಗಿ ಎಲ್ಲಿ ಸಂಧಿ ಗೊಂದಿಗಳಿರುತ್ತೆ ಜೇನು ಪೆಟ್ಟಿಗೆಯಲ್ಲಿ ಅಂತಹ ಒಂದು ಸಂಧಿಗಳಲ್ಲಿ 10-15 ತತ್ತಿಗಳನ್ನ ಗುಂಪು ಗುಂಪಾಗಿ ಇಟ್ಟಿರ್ತದೆ. ಆ ತತ್ತಿಯಿಂದ ಹೊರಬರತಕ್ಕಂತಹ ಮರಿಗಳು ಆ ಒಂದು ಮೇಣವನ್ನು ತಿಂತಾ ಹೋಗುತ್ತೆ. ಒಂದು ತಮ್ಮ ಸುತ್ತ ಒಂದು ರೇಷ್ಮೆ ಬಲೆಯನ್ನೇ ನೇಯ್ಕೊಂತಾವು ತಮ್ಮ ರಕ್ಷಣೆಗೋಸ್ಕರ. ಆ ಬಲೆಯ ಒಳಗಡೆ ಇದ್ದುಕೊಂಡು ಮೇಣವನ್ನ ತಿಂತಾ ಹೋಗ್ತದೆ. ಅಂದ್ರೆ ಯಾವ ಹುಳ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಬಲೆಯ ಒಳಗಡೆನೆ ಇರ್ತದ ಅದು. ಹಾಗಾಗಿ ಆ ಬಲೆ ಒಳಗೆ ಇದ್ಕೊಂಡು ಮೇಣವನ್ನ ತಿಂತಾ ಹೋಗುತ್ತೆ. ಅಂದ್ರೆ ಯಾವಾಗ ಮೇಣ ಸಂಗ್ರಹಣೆ ಕಡಿಮೆ ಆಯ್ತು ಅಂತಂದ್ರೆ ಜೇನಿಗೆ ಸಮಸ್ಯೆ ಆಗ್ಬಿಡುತ್ತೆ. ಅಲ್ಲ, ಅದು ಅಷ್ಟೊಂದು ಕಷ್ಟಪಟ್ಟು ತನ್ನ ಮೊಟ್ಟೆಯನ್ನ ಮರಿಯನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅದು ಆ ಒಂದು ಕೋಶಗಳನ್ನ ಸಂಗ್ರಹಣೆ ಮಾಡಿರ್ತದೆ, ಮಾಡ್ಕೊಂಡಿರ್ತದೆ, ರಚನೆಯನ್ನು ಮಾಡಿರ್ತದೆ ಬಹಳ ಕಷ್ಟಪಟ್ಟು. ಆ ಒಂದು ಮೇಣವೇ ಖಾಲಿ ಆಗ್ತಾ ಹೋಗ್ತದಂಗ ಏನಾಗುತ್ತೆ, ಆ ಒಂದು ಗೂಡಿನ ಭದ್ರತೆ ಹೋಗ್ಬಿಡ್ತದೆ. ಅಂದ್ರೆ ತತ್ತಿಗಳು ಕೆಳಗಡೆ ಉದುರ್ಕೊಳ್ಳೋದು, ಮರಿಗಳು ಕೆಳಗಡೆ ಉದುರ್ಕೊಳ್ತಕ್ಕಂಥದ್ದು, ಕೋಶಗಳು ಕೆಳಗೆ ಬೀಳತಕ್ಕಂಥದ್ದು, ಈ ಸಮಸ್ಯೆ ಎದುರಾಗಿಬಿಡ್ತದೆ. ಯಾವಾಗ ಅಲ್ಲಿ ಆ ಭದ್ರತೆ ಕಳ್ಕೊಂತವೆ ಅವು, ಆ ಒಂದು ಗೂಡನ್ನೇ ಬಿಟ್ಟು ಪರಾರಿ ಆಗಬೇಕು ಅನ್ನೋ ಒಂದು ಯೋಚನೆ ಬಂದು ಪರಾರಿ ಆಗ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಇರ್ತದೆ. ಸರ್, ಹಂಗಂತಂದ್ರೆ ಈ ಪತಂಗದ ಒಂದು ನಿರ್ವಹಣೆ ಹೆಂಗ್ ಮಾಡಬೇಕು? ಪ್ರಮುಖವಾಗಿ ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಹಾರ ಸಂಗ್ರಹಣೆಗೆ ಹೋಗಕ್ಕಾಗುದಿಲ್ಲ ಜೇನುಗಳಿಗೆ, ಆಹಾರದ ಕೊರತೆ ಇರ್ತದೆ. ಅವಾಗ ಅದು ಸ್ವಲ್ಪ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ತದೆ ಮತ್ತೆ ಹುಳುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ತದೆ ಗೂಡಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಹುಳದ ಸಂಖ್ಯೆ ಕಡಿಮೆ ಇದ್ದಾಗ ಹೆಚ್ಚಾಗಿರ್ತಕ್ಕಂಥ ಖಾಲಿ ಫ್ರೇಮ್ಗಳನ್ನು ನಾವು ತೆಗಿಬೇಕಾಗುತ್ತೆ. ಎಷ್ಟು ಹುಳಗಳಿರುತ್ತೆ ಅಲ್ಲಿಗೆ ತಡೆ ಮಣೆ ಅಂತೇಳಿ ಒಂದು ಸಿಗುತ್ತೆ, ಆ ಒಂದು ಫ್ರೇಮ್ ಅನ್ನ ನಾವು ಇಡಬೇಕಾಗುತ್ತೆ. ಇಟ್ಟು ಇರತಕ್ಕಂತಹ ಗೂಡನ್ನೇ ಸ್ಟ್ರಾಂಗ್ ಆಗಿ ನೋಡ್ಕೊಳ್ಬೇಕಾದದ್ದು ಬಹಳ ಪ್ರಮುಖ. ಎರಡನೇದಾಗಿ, ಬಲಹೀನವಾಗಿರತಕ್ಕಂತಹ ಗೂಡುಗಳಿಗೆ ಶಕ್ತಿಯನ್ನು ನೀಡಲಿಕ್ಕೋಸ್ಕರ ನಾವು ಕೃತಕವಾಗಿ ಒಂದು ಸಕ್ಕರೆಯ ಪಾನಕವನ್ನು ಕೊಟ್ಟು ಅವುಗಳಿಗೆ ಒಂದು ಶಕ್ತಿಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಹೊರಗಡೆ ಹೋಗಿ ಆಹಾರ ತರುವಂತಹ ಸಾಮರ್ಥ್ಯ ಇರುವುದಿಲ್ಲ, ಅಲ್ಲೇ ಸಿಕ್ಕಿದಾಗ ಅವಕ್ಕೆ ಆ ಒಂದು ಶಕ್ತಿ ಬರ್ತದೆ. ಅಂದ್ರೆ ನೇರವಾಗಿ ಪತಂಗ ಆಗಲಿ ಪತಂಗಿನ ತತ್ತಿಗಾಗಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ನಾವು ಆ ಪತಂಗಕ್ಕೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಆ ಒಂದು ಗೂಡುಗಳಲ್ಲಿ ಸಂಧಿ ಗೊಂದಿಗಳು ಬಿರುಕುಗಳು ಎಲ್ಲಿರುತ್ತೆ ಪೆಟ್ಟಿಗೆಯೊಳಗೆ, ನಾವು ಕನಿಷ್ಠ ಒಂದು 10-12 ದಿವಸಕ್ಕೆ ಒಂದು ಬಾರಿ ಆದರೂ ನಾವು ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವುದೇ ಮೇಣ ಉದುರ್ಕೊಳ್ಳಾರ್ದಂಗೆ, ಏನು ಸಂಗ್ರಹಣೆ ಆಗಲಾರ್ದಂಗೆ ಅದನ್ನ ತೆಗೆದು ಅಂತಹ ಒಂದು ಬಿರುಕುಗಳಿಗೆ ನಾವು ಮೇಣವನ್ನಾದರೂ ನಾವು ಸೀಲ್ ಮಾಡಬೇಕಾಗುತ್ತೆ, ಅಥವಾ ಈ ಸುಣ್ಣ ಮತ್ತೆ ಗಂಧಕವನ್ನ ಕಲಸಿ ಅಂತಹ ಒಂದು ಬಿರುಕುಗಳನ್ನ ಸಂಧಿಗಳನ್ನ ಮುಚ್ಚಬೇಕಾಗುತ್ತೆ. ಸಣ್ಣ ಇರುವೆಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಯಾವ ಇರುವೆ? ಈ ಒಂದು ದೊಡ್ಡ ಒಂದು ಕಟ್ಟಿರುವೆ ಅಂತ ಸಹ ಕರಿತೀವಿ, ಅದರ ಬಾಧೆ ಜಾಸ್ತಿ ಇರುತ್ತೆ. ಮತ್ತೆ ಕೆಂಪಿರುವೆಗಳು ಅಥವಾ ಕೆಂಜಿಗ ಅಂತ ಏನ್ ಕರಿತೀವಿ ಅದರ ಬಾಧೆ ಜಾಸ್ತಿ ಇರುತ್ತೆ. ಇರುವೆ ಬರಲಾರ್ದಂಗ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸಾಧ್ಯವಾದಷ್ಟು ಆಗಿಂದಾಗ್ಗೆ ನಾವು ಎಲ್ಲಿ ಈ ಒಂದು ಮಧುವನವನ್ನು ಸ್ಥಾಪನೆ ಮಾಡ್ತೀವಿ ಅಥವಾ ಏಪಿಯರಿಯನ್ನು ಎಲ್ಲಿ ಇಟ್ಕೊಳ್ತೀವಿ ಅಲ್ಲಿ ಯಾವುದೇ ಒಂದು ಇರುವೆ ಗೂಡು ಇರಲಾರ್ದಂಗೆ ನೋಡ್ಕೊಳ್ಳೋದು ಬಹಳ ಪ್ರಮುಖ. ಬಹಳ ಪ್ರಮುಖವಾಗಿ ಇರುವೆಗಳ ಆಕರ್ಷಣೆ ಏನಂತ ಹೇಳಿದ್ರೆ ಆ ಗೂಡಿನಲ್ಲಿ ಸಂಗ್ರಹಣೆ ಮಾಡಿರತಕ್ಕಂತಹ ಜೇನುತುಪ್ಪ ಮೊದಲನೇದು, ಸಿಹಿ ವಸ್ತು. ಎರಡನೇದಾಗಿ ಆ ಒಂದು ಜೇನಿನ ಮೊಟ್ಟೆ ಮತ್ತೆ ಮುರಿಗಳು ಎರಡನ್ನು ತಿಂದು ಬಿಡ್ತಾವ. ಹಾಗಾಗಿ ಯಥೇಚ್ಛವಾಗಿ ಏನಾಗುತ್ತೆ, ಈ ಒಂದು ಸಂತತಿಯೇ ನಾಶ ಆಗೋದ್ರಿಂದ ಆ ಜೇನಿಗೆ ಒಂದು ಹೆದರಿಕೆ ಇದ್ದೇ ಇರುತ್ತೆ. ಆ ಒಂದು ಗೂಡನ್ನ ತೊರೆಯತಕ್ಕಂತ ಒಂದು ಸನ್ನಿವೇಶ ನಾವು ಕಾಣ್ತೀವಿ. ಅಕಸ್ಮಾತ್ ಇರುವೆಗಳಿದ್ರೂ ಸಹ ನಮಗೆ ಗೊತ್ತಾಗಲಾರ್ದಂಗೆ ಬರ್ತಾವ ಅನ್ನೋ ಒಂದು ಭಯ ಇದ್ರೆ ಆ ಒಂದು ಸ್ಟ್ಯಾಂಡ್ ಏನಿರುತ್ತೆ ಅದಕ್ಕೆ ನಾವು ಒಂದು ಗ್ರೀಸ್ ಅನ್ನಾಗ್ಲಿ ಅಥವಾ ಯಾವುದೇ ಒಂದು ಔಡ್ಲಿ ಎಣ್ಣೆ ಅಥವಾ ವೇಸ್ಟ್ ಆಯಿಲ್ ಅಂತ ಏನು ನಾವು ಯಂತ್ರೋಪಕರಣಗಳನ್ನು ತೆಗೆದಂತ ಆಯಿಲ್ ಇದನ್ನ ಸವರ್ತಾ ಇರಬೇಕಾಗುತ್ತೆ, ಸ್ಲಿಪ್ ಆಗಬೇಕು ಆ ತರ. ಕೆಲವೊಂದು ಸ್ಟ್ಯಾಂಡ್ಗಳಲ್ಲಿ ಈಗಾಗಲೇ ಒಂದು ನೀರಿನ ಬಟ್ಟಲ್ ಅನ್ನ ಒಂದು ಪ್ರಾವಿಷನ್ ಮಾಡಿರ್ತಾರ, ಕೆಳಗ ಸ್ಟ್ಯಾಂಡ್ ಮೇಲೆ ಹಾಕಿರ್ತಾರ, ಅದನ್ನ ನೀರು ತುಂಬಿಸಿ ಕಾಲದಿಂದ ಕಾಲಕ್ಕೆ ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡಿ ನೋಡ್ಕೊಂತ ಇರಬೇಕು. ಅದರಲ್ಲಿ ಯಾವುದೇ ಒಂದು ಕಸ ಕಡ್ಡಿ ಬೀಳಲಾರ್ದಂಗ ನೋಡ್ಕೋಬೇಕಾಗುತ್ತೆ. ಈ ರೀತಿಯಾದಂತ ನೀರಿನ ಬಟ್ಟಲನ್ನು ನಾವು ಶುದ್ಧವಾಗಿ ಮೇಂಟೈನ್ ಮಾಡಿದ್ದೇ ಆದ್ರೆ ಆ ಜೇನಿಗೂ ಸಹ ಅದರಲ್ಲಿ ನೀರಿಗೆ ಒಂದು ವ್ಯವಸ್ಥೆನೂ ಇದ್ದಂಗ ಆಗುತ್ತೆ. ಬೇರೆ ಕಡೆ ದೂರ ಹೋಗೋ ಅವಶ್ಯಕತೆ ಇರುವುದಿಲ್ಲ, ಇಲ್ಲೇ ಶುದ್ಧವಾದಂತ ನೀರನ್ನ ನಾವು ತೆಗಿತಾ ಇದ್ರೆ ಪ್ರೊಟೆಕ್ಷನ್ ಮಾಡಿದಂಗೂ ಆಗ್ತದೆ, ಅವಕ್ಕೆ ನೀರು ಒದಗಿಸಿದಂಗೂ ಆಗ್ತದೆ. ಸಣ್ಣ ಪಕ್ಷಿಗಳು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಈ ಕಳಜಗಳು ಬರ್ತಾವ, ಅಲ್ಲೊಂದು ಕುಡ್ಡಿ ಅಂತ ಹೇಳ್ತೀವಿ, ಕಡಜಿಗ ಅಂತ ಹೇಳ್ತೀವಿ, ಇವುಗಳು ಸಹ ಬಾಧೆ ಕೊಡ್ತಾವ. ಗೂಡಿನ ಹೊರಗಡೆನೆ ಅವು ರಕ್ಷಣಾತ್ಮಕವಾಗಿ ಕಾಯ್ಕೊಂಡಿದ್ದು ಪರಾಗ ಅಥವಾ ಮಕರಂದಕ್ಕೆ ಹೋಗಲಿಕ್ಕಂತ ಬಂದಂತದ್ದು ಅಥವಾ ಪರಾಗವನ್ನು ಹೊತ್ಕೊಂಡು ಬಂದಂತ ಹುಳಗಳು ಆ ಒಂದು ಅಲೈಟಿಂಗ್ ಪ್ಲಾಟ್ಫಾರ್ಮ್ ಅಂತ ಏನಿರ್ತದ ಗೂಡಿನ ಮುಂದ್ಗಡೆ ಸ್ವಲ್ಪ ತಳಮಣೆ ಉದ್ದವಾಗಿರ್ತದೆ, ಅಲ್ಲಿ ಬರೋ ಹೊತ್ತಿಗೆ ಅದನ್ನು ಎತ್ಕೊಂಡು ಹೋಗ್ತಕ್ಕಂತ ಒಂದು ಚಾಕಚಕ್ಯತೆಯನ್ನು ತೋರಿಸ್ತಾ ಇರ್ತಾವ. ಹೀಗೆ ಸತತವಾಗಿ ಹುಳವನ್ನು ಎತ್ಕೊಂಡು ಹೋಗೋದ್ರಿಂದ ಆ ಒಂದು ಗೂಡಿನಲ್ಲಿ ಈ ಒಂದು ಕಾರ್ಯಕರ್ತರ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಇಂಥವನ್ನ ಸಾಧ್ಯವಾದಷ್ಟು ಹತ್ತಿರದಲ್ಲಿ ಎಲ್ಲಿಯಾದರೂ ಇಂತಹ ಕಳಜದ ಗೂಡುಗಳಿದ್ರೆ ಅದನ್ನ ನಾಶವಾಗುವಂತದ್ದು, ಇವುಗಳ ಬಾಧೆ ತೀರುವಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ನೋಡ್ಕೊಳ್ಬೇಕಾಗತ್ತೆ ಸ್ವಲ್ಪ, ಯಾಕೆಂದ್ರೆ ಹುಳಗಳ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಮಾಡತಕ್ಕಂತ ಸನ್ನಿವೇಶ ಬಹಳಷ್ಟು ಇರುತ್ತೆ. ಸರಿ, ಪಕ್ಷಿಗಳು ನಮ್ಮಲ್ಲಿ ಹಲವಾರು ಪಕ್ಷಿಗಳು, ಇವತ್ತು ಬೀ ಈಟರ್ ಅಂತ ಹೇಳ್ತೀವಿ ನಾವು, ನೀಲಿ ಕೊಕ್ಕಿನ ಪಕ್ಷಿಗಳು, ಇವತ್ತು ನೀಲಿ ಒಂದು ರೆಕ್ಕೆ ಇರತಕ್ಕಂತಹ ಪಕ್ಷಿಗಳು, ಹೆಸರು ಬೀ ಈಟರ್ ಅಂತಾನೆ ಕರಿತೀವಿ. ಬಹಳ ಪ್ರಮುಖವಾದ ಸಣ್ಣ ಗಾತ್ರದ ಪಕ್ಷಿ ಇದು, ಆದ್ರೆ ಬಹಳಷ್ಟು ಈ ಒಂದು ಏಫಿಸ್ ಮೆಲಿಫೆರಾ ಯುರೋಪಿಯನ್ ಜೇನಿನ ತಳಿಯನ್ನ ಸಾಕಷ್ಟು ಜೇನು ಸಾಕಾಣಿಕೆಯನ್ನೇ ಬಿಡಬೇಕು ಅಂತ ರೈತರು ಅನ್ಕೊಳ್ಳುವಷ್ಟು ಹಾನಿ ಮಾಡಿದಂತಹ ಒಂದು ಪ್ರಸಂಗಗಳು ಇದೆ. ಅಲ್ಲ ಸರ್, ಮತ್ತೆ ಪೆಟ್ಟಿಗೆ ಒಳಗಿರುವಾಗ ಪೆಟ್ಟಿಗೆ ಒಳಗಡೆ ಹೋಗೋದೇ ಇಲ್ಲ ಸರ್, ಪೆಟ್ಟಿಗೆ ಮೇಲೆ ಕಾಯ್ಕೊಂಡು ಕೂತಿರ್ತದ, ಹುಳಗಳು ಹೊರಗೆ ಬಂದ ತಕ್ಷಣ ಅದನ್ನ ಬೇಟೆ ಆಡ್ಲಿಕ್ಕೆ. ಇದು ಒಂದೊಂದು ಸಲ ನಮ್ಮ ಜೇನಿಗಿಂತನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಜೇನಿನ ಪರಿಸರದಲ್ಲಿ ಕಾಣೋದನ್ನ ನಾವು ನೋಡೋದು. ಪಕ್ಷಿಗಳು ಅಷ್ಟೊಂದು ಅಗಾಧ ಸಂಖ್ಯೆಯಲ್ಲಿ ಈ ಒಂದು ಸೀಸನ್ ನಲ್ಲಿ ಸಾವಿರಾರು ನೂರಾರು ಸಂಖ್ಯೆಯ ಪಕ್ಷಿಗಳು ಬಂದು ಆ ಹುಳಗಳನ್ನ ಆರಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಬಹಳಷ್ಟು ಈ ಒಂದು ಯುರೋಪಿಯನ್ ಜೇನಿಗೆ ಯಾಕೆ ಹಾನಿ ಮಾಡ್ತದೆ ಅಂದ್ರೆ ಅದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರ್ತದೆ, ನಮ್ಮ ಹೆಜ್ಜೇನಿನಂತೆ ಗಾತ್ರದಲ್ಲಿ ದೊಡ್ಡದಿರ್ತದೆ, ಮತ್ತೆ ಈ ಒಂದು ತುಡುವೆ ಜೇನಷ್ಟು ಚುರುಕಿರೋದಿಲ್ಲ, ಸ್ವಲ್ಪ ಮಂದ ಅಂತ ಹೇಳ್ಬೋದು ಅವಕ್ಕೆ. ಹಾಗಾಗಿ ಅವುಗಳ ನಿಧಾನ ಹಾರಾಟ ಮತ್ತೆ ಗಾತ್ರದಲ್ಲಿ ಸರಳವಾಗಿ ಒಂದು ಆಹಾರ ಬೇಟೆ ಆಗತ್ತೆ. ಹಾಗಾಗಿ ಆ ಒಂದು ಪಕ್ಷಿಗಳಿಗೆ ಒಂದು ಟ್ರ್ಯಾಪ್ ಏನು ಬಲೆ ಹಾಕ್ತೀವಿ ಅಥವಾ ಇವತ್ತು ಹಲವಾರು ಪಕ್ಷಿಗಳನ್ನು ಓಡಿಸ್ತಕ್ಕಂತಹ ಸಾಧನಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಸ್ಕೇರ್ ಕ್ರೋ ಟೆಕ್ನಿಕ್ ಇರಬಹುದು, ಹಳ್ಳಿಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ, ಕಾಗೆಗಳನ್ನ ಇವುಗಳನ್ನ ಗುಬ್ಬಚ್ಚಿಗಳನ್ನ ಬೆದರಿಸಲಿಕ್ಕೆ ಅಂತೇಳಿ ಒಂದು ಬೆದರು ಬೊಂಬೆಗಳನ್ನ ಇಟ್ಟು ಮಾಡ್ತಾ ಇರ್ತಕ್ಕಂಥದ್ದು, ಸದ್ದು ಬರ್ತಕ್ಕಂತಹ ಸಾಧನಗಳು ಅಥವಾ ಇವತ್ತು ಬಯೋ ಅಕೌಸ್ಟಿಕ್ಸ್ ಸಾಕಷ್ಟು ಇದಾವೆ, ಅಂದ್ರೆ ಪಕ್ಷಿಗಳಂತೆಯೇ ಚೀರಿ ಅದನ್ನ ಓಡಿಸ್ತಕ್ಕಂಥದ್ದು, ಜೋರಾಗಿ ಸೌಂಡ್ ಮಾಡ್ತಕ್ಕಂಥದ್ದು, ಪಟಾಕಿ ಸಿಡಿದು, ಇಂತಹ ಹಲವಾರು ಕ್ರಮಗಳನ್ನ ಅನುಸರಿಸಿ ಈ ಒಂದು ಪಕ್ಷಿಯನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಬೇಕು. ಸರ್, ಹಲ್ಲಿಗಳು ಅಂತ ಹೇಳಿದ್ರೆ ಹಲ್ಲಿಗಳು ಯಾವ ರೀತಿ ಸಮಸ್ಯೆ ಮಾಡ್ತಾವ ಅಂತ್ರಿ? ಹಲ್ಲಿಗಳು ಪ್ರಮುಖವಾದ ಆಹಾರ ಹುಳಗಳೇ, ತಮ್ಮ ಉದ್ದ ನಾಲಿಗೆಯನ್ನ ಚಾಚಿ ಹುಳಗಳನ್ನ ಹಿಡಿತಾರ್ತೀವಿ. ಆದ್ರೆ ಇಲ್ಲೊಂದು ಬಹಳ ವಿಶಿಷ್ಟವಾಗಿ ನಾವು ಗಮನಿಸಬೇಕಾದೇನಂತ ಹೇಳಿದ್ರೆ, ಈ ಒಂದು ಕಡಜಿಗಳಾಗ್ಲಿ ಹಲ್ಲಿಗಳಾಗ್ಲಿ ಹೊರಗಡೆ ಇದ್ದಾಗ ಇವುಗಳ ಆಟ ಜೋರಾಗಿರುತ್ತೆ, ಆದ್ರೆ ಅಪ್ಪಿತಪ್ಪಿ ಗೂಡಿನ ಒಳಗಡೆ ಹೋದ್ರೆ ಅವುಗಳು ಜೀವಂತ ಹೊರಗೆ ಬರೋದು ಬಹಳ ಕಷ್ಟ, ಅವುಗಳನ್ನ ಸಾಯೋ ತನಕ ಬಿಡೋದಿಲ್ಲ. ಅಲ್ಲ ಸರ್, ಒಂದು ಹಲ್ಲಿ ಸತ್ತುಬಿದ್ದಿತ್ತು ಅಂತಂದ್ರೆ ಹಲ್ಲಿ ಹಲ್ಲಿ ವಿಷಕಾರಿ? ಹೌದು. ಆ ವಿಷ ಏನಾದ್ರೆ ಜೇನುತುಪ್ಪದೊಳಗೆ ಹೋಯ್ತು ಅಂದ್ರೆ ಜೇನುತುಪ್ಪ ವಿಷ ಆಗುವ ಸಾಧ್ಯತೆ ಅಲ್ಲಿ ಬ್ರೇಮ್ ಮೇಲ್ಕೆ ಬಿಟ್ಕೊಳ್ಳೋದಿಲ್ಲ, ಇನ್ನು ತಳಮಣೆಯಲ್ಲಿ ಇದ್ದಾಗಾನೆ ಅಟ್ಯಾಕ್ ಸಾಯಿಸ್ಬಿಡ್ತಾವ ಹೊರಗೆ ಹಾಕ್ಬಿಡ್ತಾವ, ಆ ಒಂದು ಬಾಧೆಯನ್ನೇ ಅವು ತಡ್ಕೊಳ್ಳಿಕ್ ಆಗೋದಿಲ್ಲ, ಹೊರಗೆ ಹೋಗಿ ಬರ್ತಾವ. ಸರ್, ಇನ್ನು ಮಿಡತೆ ಮತ್ತೆ ಶಿವನ ಕುದುರೆ ಬರ್ತಾವಲ್ಲ, ಅವು ಅಂತ ಒಂದು ಡ್ಯಾಮೇಜ್ ಏನ್ ಮಾಡೋದಿಲ್ಲ ನಮ್ಮೊಟ್ಟಿಗೆ, ಆದ್ರೂ ಅವು ಅಲ್ಲಲ್ಲೇ ಒಂದು ಪರಭಕ್ಷಕ ಕೀಟಗಳಾಗಿರೋದ್ರಿಂದ ಈ ಹುಳಗಳನ್ನ ಅವು ತಿಂತಕ್ಕಂಥದನ್ನ ನಾವು ಗಮನಿಸ್ತೀವಿ. ಸರ್, ಇನ್ನು ನುಷಿಗಳು ಬಾಧೆ ಮಾಡ್ತವೆ? ಇವತ್ತು ಹಲವಾರು ನುಷಿಗಳ ಒಂದು ಬಾಧೆಯನ್ನು ನಾವು ನೋಡ್ತೀವಿ ಇದರಲ್ಲಿ ಜೇನಿಗೆ, ಅದರಲ್ಲೂ ಸಹ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಇದೆ. ಇದು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಈ ಒಂದು ವೆರೋವಾಮೈಟ್ ಈ ಒಂದು ಡ್ಯಾಮೇಜ್ ಬಹಳಷ್ಟು ನಾವು ನೋಡ್ತೀವಿ. ಆ ನುಷಿಗಳೇನಾಗುತ್ತೆ, ಜೇನು ಹುಳಗಳ ಹೊಟ್ಟೆಗೆ ಹತ್ಕೊಂಡ್ಬಿಡ್ತಾವ, ಮರಿಗಳಿಗೆ ಮತ್ತೆ ಹುಳಗಳಿಗೆ ಹತ್ಕೊಂಡು ಅದರ ಒಂದು ರಸವನ್ನ ಹೀರ್ತಾವ, ಅಂದ್ರೆ ದೇಹದ ರಸವನ್ನೇ ಹೀರ್ತಾವ, ಹುಳಗಳ ನಿತ್ರಾಣಗೊಂಡು ಸಾಯ್ತಾವ. ಈ ಒಂದು ಬಾಧೆ ವಿರೋಮೈಟ್ ಬಹಳಷ್ಟು ಹಾನಿಯನ್ನ ನಮಗೆ ಮಾಡ್ತಾವ್ರೆ. ನಮ್ಮ ದೇಶದಲ್ಲಿ ಅಷ್ಟಿಲ್ಲ, ಈ ಒಂದು ಬಾಧೆ ಅಷ್ಟೊಂದಿಲ್ಲ. ಇದರ ನಿಯಂತ್ರಣಕ್ಕೆ ಇವತ್ತು 3% ಒಂದು ಗಂಧಕದ ಪುಡಿ ಅಂತೇಳಿ ಸಿಗುತ್ತೆ. ಈ ಒಂದು ಪುಡಿಯ ಒಂದು ಸಿಂಪರಣೆಯನ್ನ ಮಾಡಬೇಕು. ಮತ್ತೆ ಈಗಾಗಲೇ ಹೇಳದಂಗೆ ಎಲ್ಲೆಲ್ಲಿ ಬಿರುಕುಗಳಿರುತ್ತೆ ಅಲ್ಲಿ ಮುಚ್ಚಬೇಕಾಗುತ್ತೆ. ಸುಣ್ಣ ಮತ್ತೆ ಗಂಧಕವನ್ನು ಮಿಶ್ರಣ ಮಾಡಿಕೊಂಡು ಬಿರುಕುಗಳನ್ನು ಮುಚ್ಚಬೇಕು. ಏನು ಎಫೆಕ್ಟ್ ಆಗೋದಿಲ್ಲ, ಮತ್ತೆ ತುಪ್ಪಕ್ಕೂ ಸಹ ಕ್ವಾಲಿಟಿಗೂ ಏನು ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ಇದನ್ನ ಅನುಮತಿಯನ್ನು ನೀಡಲಾಗಿದೆ. ಕೆಲವು ಸಂದರ್ಭದಲ್ಲಿ ಅಂದ್ರೆ ಜೇನು ಸಾಕಾಣಿಕೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆನೆ ಈ ಫ್ರೇಮ್ಗಳನ್ನ ಈ ಒಂದು ಫಾರ್ಮಲಿನ್ ದ್ರಾವಣ ಸಿಗುತ್ತೆ, ಫಾರ್ಮಲಿನ್ ದ್ರಾವಣದಲ್ಲಿ ಶುದ್ಧವಾಗಿ ತೊಳೆದು ಸ್ವಚ್ಛ ಮಾಡಿ ಅದನ್ನ ನೆರಳಿನಲ್ಲಿ ಒಣಗಿಸಿ ನಂತರ ನಾವು ಬಳಕೆ ಮಾಡಬೇಕು. ಈ ಒಂದು ಪತಂಗ ಮತ್ತೆ ಈ ಒಂದು ಮೈಟ್ ನುಷಿಯ ಒಂದು ಬಾಧೆಯನ್ನ ನಾವು ತಡೆಗಟ್ಟಬಹುದಾಗುತ್ತೆ. ಹೌದಲ್ರಿ ಸರ್, ನೈಸರ್ಗಿಕವಾಗಿ ಏನು ಗೂಡುಗಳು ಕಟ್ಟಿರ್ತವೆ, ತುಡುವೆ ಏನಾಗ್ಲಿ ಅಥವಾ ಹೆಜ್ಜೆ ಏನಾಗ್ಲಿ ಪೊಟ್ರೇಜ್ ಏನಾಗ್ಲಿ ಯಾವುದೇ ಆಗ್ಲಿ, ಅಲ್ಲೂ ಸಹಿತ ಎಲ್ಲ ಮೇಣ ಪತಂಗ ಇರುವೆ ಕಣಜ ಪಕ್ಷಿಗಳು ಮಾಡ್ತಿರ್ತವೆ. ಹೌದು, ಅವು ಹೆಂಗೆ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ತವೆ, ಅವುಗಳಿಂದ ರಕ್ಷಣೆ ಮಾಡ್ಕೊಳ್ತಾವ? ಮೊದಲನೇದಾಗಿ ಏನಾಗುತ್ತೆ, ನೈಸರ್ಗಿಕವಾಗಿ ಇಟ್ಟಾಗ ಅವು ಒಂಥರ ಫ್ರೀ ಇದ್ದಂಗ. ಯಾವುದೇ ಒಂದು ಜೀವಿ ನಾವು ನೈಸರ್ಗಿಕವಾಗಿ ನೋಡಿದಾಗ ಒಂದಕ್ಕೆ ಮತ್ತೊಂದರ ತಂಟೆಗೆ ಹೋಗೋದಿಲ್ಲ, ತಮ್ಮಷ್ಟಕ್ಕೆ ತಾವಿರ್ತಾವ. ತಮ್ಮ ಆಹಾರಕ್ಕೋಸ್ಕರ ಯಾವಾಗ ಅವಶ್ಯಕತೆ ಬರ್ತದೆ ಅವಾಗಷ್ಟೇ ಅದಕ್ಕೆ ಬಾಧೆ ಮಾಡ್ತಾವ. ತಮ್ಮ ಹೊಟ್ಟೆ ತುಂಬಿದ ಮೇಲೆ ಅವಕ್ಕೆ ಅಂತಹ ಬಾಧೆಯನ್ನು ನೀಡೋದಿಲ್ಲ. ಯಾವಾಗ ಈ ಒಂದು ಬಾಧೆ ಅತಿಯಾಗುತ್ತೆ ಹೆಚ್ಚಾಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಅವು ತಮ್ಮನ್ನೇ ತಾವು ತಮ್ಮ ಗೂಡನ್ನೇ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ದಾರಿ ಮಾಡ್ಕೊಳ್ತಾವ. ಇನ್ನ ಕೆಲವು ಸಂದರ್ಭಗಳಲ್ಲಿ ಅನಿರೀಕ್ಷಿತವಾಗಿ ಒಂದು ಹುಳಗಳ ಸಂಖ್ಯೆ ಕಡಿಮೆ ಆಯ್ತು ಇಂತಹ ಬಾಧೆಯಿಂದ ಅಂತ ಹೇಳಿದ್ರೆ ಅಳಿದುಳಿದ ಹುಳಗಳು ಹೊರಗೆ ಬರ್ತಾವ. ಬಂದಂತ ಹುಳಗಳು ತಮಗೆ ಸಾಮರ್ಥ್ಯ ಇದ್ದು ಅಲ್ಲಿ ರಾಣಿಯ ಜೊತೆಗಿದ್ರೆ ಬೇರೆ ಒಂದು ವಾಸಸ್ಥಾನದಲ್ಲಿ ಬೇರೆ ಗೂಡನ್ನು ಕಟ್ಕೊಳ್ತಾವ. ಇಲ್ಲ ಕೆಲವೇ ಕೆಲವು ಕೆಲಸಗಾರ ಹುಳಗಳಷ್ಟೇ ಆಚೆ ಬಂದು ಅಂತ ಹೇಳಿದ್ರೆ ಬೇರೆ ಹುಳುವಿನ ಗೂಡಿಗೆ ತಾವು ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾವ. ಅಲ್ಲ ಸರ್, ಸಾಮಾನ್ಯ ಹೇಳ್ತಾರ ಒಂದ್ ಜೇನುಳ ಇನ್ನೊಂದು ಗುಡಿ ಹೋಗೋದಿಲ್ಲ. ಹೌದು, ಮತ್ತೆ ಇಲ್ಲಿ ಹೆಂಗಾಗತ್ತೆ ಸರ್? ಸಾಧಾರಣವಾಗಿ ತಮ್ಮದೇ ಆದಂತ ಒಂದು ಯುನಿಕ್ ಐಡೆಂಟಿಟಿಯನ್ನು ಹೊಂದಿರ್ತಾವ. ಆಯಾ ಗೂಡಿನ ಸದಸ್ಯರು ತಮ್ಮ ತಮ್ಮ ಸದಸ್ಯರಿಗೆ ತಾವು ಅನ್ನೋ ಒಂದು ಐಡೆಂಟಿಟಿ ಇರ್ತಾವ. ಇವು ಅವಕ್ಕೆ ಹೋಗಕ್ಕೆ ಅಥವಾ ಅವು ಇವಕ್ ಬರಕ್ ಎರಡೂ ಇಷ್ಟಪಡೋದಿಲ್ಲ. ಆದ್ರೆ ಇಲ್ಲಿ ಅನಿವಾರ್ಯ ಆಗಿರ್ತದೆ, ಯಾವ್ದಾದ್ರು ಒಂದು ಆಶ್ರಯ ಅಥವಾ ಆಶ್ರಯ ಬೇಕಾಗಿರ್ತದೆ ಇವಕ್ಕೆ. ಹಾಗಾದಾಗ ಏನಾಗುತ್ತೆ, ತಾವು ಬರೆಗೈಯಲ್ಲಿ ಹೋಗೋದಿಲ್ಲ, ತಮ್ಮ ಜೊತೆಗೆ ಒಂದಷ್ಟು ಪರಾಗ ಅಥವಾ ಮಕರಂದವನ್ನು ಹೊತ್ಕೊಂಡು ಆ ಒಂದು ಉಡುಗೊರೆಯಾಗಿ ಆ ಗುಡಿಗೆ ಕೊಡುವಂತ ಒಂದು ಪ್ರಕ್ರಿಯೆಯನ್ನು ನಾವು ಇಲ್ಲಿ ನೋಡ್ತೀವಿ. ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗಿ ತಾವು ತಮ್ಮ ಶರಣಾಗತಿಯನ್ನು ತೋರಿಸಿ ನಾವು ನಿಮ್ ಜೊತೆ ಇರ್ತೀವಿ, ನಮಗೆ ಆಶ್ರಯ ಕೊಡಿ ಅಂತ ಹೇಳ್ಕೊಂಡು ಅವಾಗ ಅವು ಅಕ್ಸೆಪ್ಟ್ ಮಾಡ್ಕೊಳ್ತಾವ. ಅಂದ್ರೆ ಈ ರೀತಿ ನೋಡ್ತಾ ಇರ್ತೀವಿ ಇದನ್ನ ನಾವು ಈ ಒಂದು ಕುಟುಂಬದಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಜೇನುಗಳು ಒಂದು ಸಂಘ ಜೀವಿಗಳು, ಹೌದು, ಅಷ್ಟಾಗಿ ಬೇರೆಯದನ್ನು ಸಹ ದ್ವೇಷ ಮಾಡೋದಿಲ್ಲ, ತಮ್ಮ ಸದಸ್ಯರ ಬಲವನ್ನು ಸಹ ಹೆಚ್ಚಿಸಿಕೊಳ್ತಾ ಇರ್ತಾವ. ಆಮೇಲೆ ಈಗ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಾರೆ ಸರ್, ಈ ನೈಸರ್ಗಿಕ ಗೂಡಿನಲ್ಲಿ ಸಹಿತ ಅವು ಕೆಲಸ ಮಾಡ್ತಿರ್ಬೇಕಲ್ಲ, ಯಾವ್ದೇ ಒಂದು ಹಳ್ಳಿ ಬರಲಿ ಅಥವಾ ಮಿಡತೆ ಬರಲಿ. ಹೌದು, ಇದು ನಿರಂತರವಾಗಿ ನಡೀತಾನೆ ಇರತಕ್ಕಂತ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಯಾವುದೇ ಒಂದು ನೈಸರ್ಗಿಕ ಶತ್ರುಗಳ ಹತ್ರ ಬಂದಾಗ ಅವು ಅಲರ್ಟ್ ಆಗ್ತಾವ. ಈ ಒಂದು ಜೇನಿನಲ್ಲಿ ಅಲಾರಂ ಫೆರಮೋನ್ಸ್ ಅಂತ ಇರ್ತಾವ, ಅಲ್ಲಿ ವಿವಿಧ ಬಗೆಯ ಫೆರಮೋನ್ಗಳ ಒಂದು ರಾಸಾಯನಿಕಗಳನ್ನ ಪ್ರಚೋದಕಗಳನ್ನ ಸ್ರೋಸ್ತಾ ಇರ್ತಾವ. ಅದರಲ್ಲಿ ಅಲಾರಂ ಫೆರಮೋನ್ ಅಂತ ಹೇಳ್ತೀವಿ, ಅಗ್ರಿಗೇಷನ್ ಫೆರಮೋನ್ ಅಂತ ಹೇಳ್ತೀವಿ, ಸೆಕ್ಸ್ ಫೆರಮೋನ್ ಅಂತ ಹೇಳ್ತೀವಿ, ಟ್ರಯಲ್ ಫೆರಮೋನ್ಸ್ ಅಂತ ಹೇಳ್ತೀವಿ. ಇವು ನಾಲ್ಕು ತರದ ಒಂದು ಪ್ರಚೋದಕಗಳು ಅದರಿಂದ ಹೊರಬರ್ತಾ ಇರ್ತಾವ. ಅಂದ್ರೆ ಇದರಲ್ಲಿ ಉದಾಹರಣೆಗೆ ಈಗ ಅಲಾರಂ ಫೆರಮೋನ್ ಅಂತ ಹೇಳಿದ್ರೆ ನನಗೆ ಶತ್ರು ಬಂದಿದ್ದಾನೆ ಅಂತ ಹೇಳಿ ಎಚ್ಚರಿಸತಕ್ಕಂತಹ ಒಂದು ರಾಸಾಯನಿಕ. ಯಾವ್ದಾದ್ರೂ ಒಂದು ಹುಳಕ್ಕೆ ಏನಾದರೂ ತೊಂದರೆ ಆದ್ರೆ ತಕ್ಷಣ ಈ ಒಂದು ಫೆರಮೋನ್ ಅನ್ನ ಅದು ಸ್ರವಿಸುತ್ತೆ, ಅದು ಇತರ ಜೇನುಗಳಿಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಆಗ ಬೇರೆ ಇರತಕ್ಕಂತಹ ಈ ಒಂದು ಸೋಲ್ಜರ್ ಬೀಸ್ ಅಂತ ನಾವು ಕರಿತೀವಿ, ಕಾವಲು ಕಾಯ್ತಕ್ಕಂತಹ ಜೇನುಗಳು ತಕ್ಷಣವೇ ಅದರ ರಕ್ಷಣೆಗೆ ಧಾವಿಸಿ ಬರ್ತವೆ. ಆಗ ಶತ್ರುಗಳ ಮೇಲೆ ಅವೆಲ್ಲವೂ ಸೇರಿ ಅದನ್ನ ಅಟ್ಯಾಕ್ ಮಾಡಿ ಅದನ್ನ ಹೊರ ಓಡಿಸ್ತಕ್ಕಂತಹ ಅಥವಾ ಸಾಯಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತವೆ. ಅಂದ್ರೆ ಸರ್, ಇದೇ ಮೆಕ್ಯಾನಿಸಮ್ ಮನುಷ್ಯನಿಗೆ ಯಾವಾಗ ಜೇನ್ ಅಟ್ಯಾಕ್ ಮಾಡ್ಯಾವ ಅಂತೀವಲ್ಲ, ಇದೇ ಮೆಕ್ಯಾನಿಸಮ್, ಇದೇ ಮೆಕ್ಯಾನಿಸಮ್ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಅವುಗಳಿಗೆ ತೊಂದರೆ ಆದಾಗ ಇದೇ ಒಂದು ಅಲಾರಂ ಎಚ್ಚರಿಕೆಯ ಒಂದು ಪ್ರಚೋದಕ ಆಚೆ ಬಂದೇ ಬರ್ತದೆ. ಇದಾದ್ಮೇಲೆ ಬೇರೆ ಬೇರೆ ಇನ್ನು 3 ಫೆರಮೋನ್ಸ್ ಹೇಳಿದ್ರೆ ಸರ್? ಹೌದು, ಈ ಅಗ್ರಿಗೇಷನ್ ಫೆರಮೋನ್ ಅಂತ ಹೇಳಿದ್ರೆ ಎಲ್ಲವೂ ಒಂದ್ ಕಡೆ ಕೂತ್ಕೊಳ್ಳಿಕ್ಕೆ ಅಥವಾ ಒಂದ್ ಕಡೆಗೆ ಕಾಂಗ್ರಿಗೇಟ್ ಮಾಡ್ಲಿಕ್ಕೆ ಅದನ್ನ ಎಲ್ಲವನ್ನ ಒಂದ್ ಕಡೆಗೆ ಸೆಳಿಲಿಕ್ಕೆ ಈ ಒಂದು ಫೆರಮೋನ್ ಬಳಕೆ ಆಗುತ್ತೆ. ಒಂದ್ ಕಡೆ ಸೇರಬೇಕು, ಬೇರೆ ಎಲ್ಲೇ ಇರಲಿ ಅದು. ಈಗ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಆ ರಾಣಿಯನ್ನ ನಾವು ಒಂದು ಕ್ಯಾಪ್ಚರ್ ಮಾಡಿ ಅದನ್ನ ತಗೊಂಡ್ಬಂದ್ವಿ ಅಂತ ಹೇಳಿದ್ರೆ ರಾಣಿ ಇರೋ ಕಡೆಗೆನೆ ಎಲ್ಲ ಕೆಲಸಗಾರ ಹುಳುಗಳು ಒತ್ತಿಗೆ ಬಂದು ಸೇರ್ಕೊಳ್ತಾವ. ಅವಾಗ ರಾಣಿ ಅದನ್ನ ರಾಣಿ ಆ ಒಂದು ಅಗ್ರಿಗೇಷನ್ ಫೆರಮೋನ್ ಅನ್ನು ಕೊಡ್ತದೆ. ಎಲ್ಲ ಹುಳುಗಳು ಎಲ್ಲೇ ಇರಲಿ ಬಂದು ಆ ಒಂದು ಪೆಟ್ಟಿಗೆ ಒಳಗೆ ಅಥವಾ ನಾವು ರಾಣಿಯನ್ನು ಎಲ್ಲಿ ಇಟ್ಟಿರ್ತೀವಿ ಅಲ್ಲಿ ಅದನ್ನ ಉಪಯೋಗ ಆಗುತ್ತೆ. ಒಂದು 16 ಗೂಡುಗಳಿದ್ದಾಗ ಪ್ರತಿಯೊಂದು ರಾಣಿ ಒಂದೇ ಪ್ರಚೋದಕ ಸೇವಿಸ್ತದೆ, ಬೇರೆ ಬೇರೆ ಸೇವಿಸ್ತದೆ? ಎಲ್ಲ ರಾಣಿಗಳದ್ದು ಒಂದೇ, ಅದು ರಾಸಾಯನಿಕ ಒಂದೇ ಇರ್ತದೆ. ಮತ್ತೆ ಬೇರೆ ಬೇರೆ ಗೂಡಿಂದು ಮತ್ತು ಒಂದೇ ರಾಣಿ ಹತ್ರ ಒಂದು ಐಡೆಂಟಿಟಿ ತಮ್ಮದೇ ಆದಂತಹ ಒಂದು ರೇಂಜ್ ನಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಳ್ತಾ ಇರ್ತಾವ. ಅದನ್ನ ಗಮನಿಸಬೇಕು, ಇದರಲ್ಲಿ ವಿಚಿತ್ರವಾಗಿ ಅಂದ್ರೆ ನೀವು ಬಹಳಷ್ಟು ಸನ್ನಿವೇಶಗಳನ್ನು ನಾವು ನೋಡಿರ್ತೀವಿ. ಗಡ್ಡದ ತುಂಬಾ ಜೇನು ಹುಳಗಳನ್ನು ಬಿಟ್ಕೊಂಡಿರ್ತಕ್ಕಂಥದ್ದು, ಮೈಯೆಲ್ಲ ಈ ತರದ್ದೆಲ್ಲ ಮಾಡ್ಕೊಳ್ತಾರ. ಇದು ಈ ಒಂದು ಫೆರಮೋನ್ ನಿಂದ ಸಾಧ್ಯ ಆಗುತ್ತೆ. ನೀವು ಒಂದು ರಾಣಿಯನ್ನು ಹಿಡಿದು ಒಂದು ರಾಣಿ ಪಂಜರದಲ್ಲಿ ಇಟ್ಕೊಂಡು ನಮ್ಮ ಮೀಸೆ ಮೇಲೆ ಅಥವಾ ತಲೆ ಕೂದಲು ಒಳಗ ಕಿವಿ ಮೇಲೆ ಇಟ್ಕೊಂಡ್ಬಿಟ್ರೆ ಅದರ ಸುತ್ತ ಕೆಲಸಗಾರ ಹುಳುಗಳು ಬಂದು ನಮಗೆ ಆ ಒಂದು ರೂಪವನ್ನ ಕೊಡ್ತಾವ. ಅದಾದ್ಮೇಲೆ ನಾವು ಮೂವ್ಮೆಂಟ್ ಮಾಡಿದ್ರು ಸಹ ನಮಗೆ ಅದು ದೇಹಕ್ಕೆ ಹೊಂದ್ಕೊಂಡು ಬಿಡ್ತಾವ. ಸರ್, ಇನ್ನ ರೋಗಗಳು ಯಾವ ಬರ್ತಾವ? ರೋಗಗಳಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ತುಡುವೆ ಜನಕ್ಕೆ ಕಾಣಿಸ್ತಾ ಇರತಕ್ಕಂಥದ್ದು ತೈಸ್ಯಾಕ್ ಬ್ರೂಡ್ ಅಂತೇಳಿ. ಈ ಒಂದು ರೋಗದಿಂದಲೇ ನಮ್ಮ ರಾಜ್ಯದ ಕೊಡಗು ಜಿಲ್ಲೆಯನ್ನು ನಾವು ಹನಿ ವ್ಯಾಲಿ ಅಂತ ಕರಿತಾ ಇದ್ವಿ, ಜೇನಿನ ಕಣಿವೆ ಅಂತ ಕರಿತಾ ಇದ್ವಿ. ಸಾಕಷ್ಟು ಪ್ರಮಾಣದಲ್ಲಿ ಜೇನುತುಪ್ಪ ಹರಿದು ಬರ್ತಾ ಇದ್ದಂತಹ ಒಂದು ಸಂದರ್ಭ ಇತ್ತು. ಆದರೆ 1952 ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಈ ಒಂದು ರೋಗ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತು. ಪ್ರಮುಖವಾಗಿ ನಂಜಾಣುವಿನಿಂದ ಬರತಕ್ಕಂತಹ ರೋಗ ಇದು, ವೈರಸ್ ಅಂತ ಹೇಳ್ತೀವಲ್ಲ ಅದು. ಈ ಒಂದು ರೋಗ ಬಂತಂದ್ರೆ ತಕ್ಷಣ ಆ ಮರಿ ಹುಳಗಳು ತಮ್ಮ ಆಹಾರವನ್ನ ಸೇವನೆ ಮಾಡೋದನ್ನ ಬಿಟ್ಟು ಬಿಡ್ತಾವ, ಗೂಡಿನಲ್ಲಿ ತಲೆಯನ್ನ ಮೇಲೆತ್ತಿ ನಿಂತ್ಕೊಳ್ತಾವ, ದೇಹ ಉಬ್ಬಿ ಬಿಟ್ಟಿರ್ತದ. ಯಾವ ತರ ಅಂತ ಹೇಳಿ ನಮ್ಮ ಮಂಡಾಳ ಚೀಲದ ತರ ಉಬ್ಬಿರ್ತದ. ಕೊನೆಗೆ ಹುಳಗಳು ಸಾಯ್ತಾವ. ಇದು ತೀವ್ರ ತರನಾಗಿ ಬಾಧಿಸಿ ನಮ್ಮಲ್ಲಿರ್ತಕ್ಕಂತಹ ಹೊಡಗಿನ ಒಂದು ಜೇನು ಕೃಷಿ ಸಂಪೂರ್ಣವಾಗಿ ನಾಶ ಆಗಲಿಕ್ಕೆ ಈ ಒಂದು ರೋಗ ಕಾರಣ ಆಯ್ತು. ಅಂತಂದ್ರೆ ಸರ್, ಈಗ ನಾವು ಪೆಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡ್ತೀವಿ, ಅಲ್ಲಿ ಏನಾದ್ರೂ ಇದು ಬಂತು ಅಂದ್ರೆ ಹೆಂಗೆ ನಿರ್ವಹಣೆ ಮಾಡಬೇಕು? ಇದು ಸಾಧಾರಣವಾಗಿ ಇಂತಹ ಒಂದು ರೋಗ ಬರಬೇಕಾದ್ರೆ ನಮ್ಮಲ್ಲಿ ಕೆಲವು ಅಲ್ಲಲ್ಲಿ ಈ ಒಂದು ರೋಗವನ್ನ ತಡ್ಕೊಳ್ತಕ್ಕಂತಹ ತಳಿಗಳು ಸಾಕಷ್ಟಿದಾವ. ಎಲ್ಲೆಲ್ಲಿ ಆ ಒಂದು ರೋಗ ಬಂದ್ರೂ ಸಹಿತ ನಮ್ಮಲ್ಲಿ ಎಲ್ಲಿ ಉಳ್ಕೊಂಡಿದಾವ ಅಂತಹ ತಳಿಗಳನ್ನ ನಾವು ಇವತ್ತು ಅಭಿವೃದ್ಧಿ ಮಾಡಬೇಕಾಗಿದೆ. ಈ ಒಂದು ರೋಗದ ವಿರುದ್ಧವಾಗಿ ಅಂತಹ ತಳಿಗಳ ಇರತಕ್ಕಂತಹ ಪೆಟ್ಟಿಗೆಗಳನ್ನ ನಾವು ಬಳಕೆ ಮಾಡಬೇಕಾಗತ್ತೆ. ಎರಡನೇದಾಗಿ ಈ ಒಂದು ಶುಚಿತ್ವ ಬಹಳ ಮುಖ್ಯ. ಈ ಒಂದು ವೈರಸ್ ರೋಗ ಬರಲಾರದಂಗೆ ತಡ್ಕೊಳ್ಬೇಕಾದ್ರೆ ಆ ಒಂದು ಪೆಟ್ಟಿಗೆ ಒಂದು ಶುಚಿತ್ವ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಪೆಟ್ಟಿಗೆಯನ್ನ ಉಪಯೋಗಕ್ಕೆ ಮುಂಚೆ ಚೆನ್ನಾಗಿ ಕುದಿತಾ ಇರತಕ್ಕಂಥ ಬಿಸಿ ನೀರಿನಲ್ಲಿ ಆ ಪೆಟ್ಟಿಗೆಯನ್ನ ಭಾಗಗಳನ್ನ ತೊಳೆದು ಫಾರ್ಮಲಿನ್ ದ್ರಾವಣದಿಂದ ತೊಳೆದು ಅದನ್ನು ನಾವು ರಕ್ಷಣೆ ಮಾಡಿಟ್ಕೊಳ್ಬೇಕಾಗುತ್ತೆ. ಮತ್ತೆ ಆ ಒಂದು ಪೆಟ್ಟಿಗೆಗಳನ್ನ ನಾವು ವಿಶೇಷವಾಗಿ 3% ಒಂದು ಗಂಧಕದ ಪುಡಿಯೊಂದಿಗೆ ಉಪಚಾರ ಮಾಡಬೇಕು. ಮತ್ತೆ ಈ ಒಂದು ಬಾಧೆ ನಮಗೆ ತೀವ್ರವಾಗಿ ಕಂಡು ಬಂದಾಗ ಆಕ್ಸಿ ಅಸಿಕ್ಲೋವಿರ್ ಅಂತೇಳಿ ಒಂದು ಮಾತ್ರೆಗಳು ಸಿಗುತ್ತೆ. ಇದನ್ನ ಅರ್ಧ ಮಾತ್ರೆ ಒಂದು ವಾರದಲ್ಲಿ ಅರ್ಧ ಮಾತ್ರೆಯನ್ನು 3-4 ವಾರಗಳ ಕಾಲ ಕೊಡಬೇಕಾಗುತ್ತೆ. 100 ಮಿಲಿ ಸಕ್ಕರೆ ಪಾಕದೊಂದಿಗೆ ಅದನ್ನ ಮಿಶ್ರಣ ಮಾಡಿ ಅದನ್ನ ನಾವು ಜೇನುಗಳಿಗೆ ತಿನ್ನಿಸಬೇಕಾಗುತ್ತೆ. ಅವ್ರು ತಿನ್ಕೊಳ್ತಾ ಹೋಗ್ತಾವೆ, ಸಕ್ಕರೆ ಪಾಕದ ಜೊತೆಗೆ ಅದನ್ನ ಸೇವನೆ ಮಾಡ್ತಾ ಹೋಗ್ತವೆ. ಇದನ್ನ 3-4 ವಾರಗಳ ಕಾಲ ಕೊಡಬೇಕಾಗುತ್ತೆ. ಅಮೆರಿಕನ್ ಮತ್ತು ಯುರೋಪಿಯನ್ ಫೋಲ್ಡ್ ಅಂತೇಳಿ ಎರಡು ಇದು ಬ್ಯಾಕ್ಟೀರಿಯಲ್ ರೋಗಗಳು. ಇವುಗಳು ಬಂದಾಗ ಏನಾಗುತ್ತೆ, ಈ ಒಂದು ಗೂಡಿನಲ್ಲಿ ಇರತಕ್ಕಂತಹ ಹುಳಗಳು ಕೊಳೆಯೋದನ್ನ ನಾವು ನೋಡ್ತೀವಿ, ಅಂದ್ರೆ ರಾಟಿಂಗ್. ಆ ಒಂದು ಹುಳಗಳ ಅಥವಾ ಸತ್ತ ಹುಳುಗಳಿಂದ ಕೋಶಗಳಿಂದ ನಮಗೆ ಒಂಥರ ಕೆಟ್ಟವಾದಂತಹ ವಾಸನೆ ಬರ್ತದೆ, ಫೌಲ್ ಸ್ಮೆಲ್ ಅಂತ ಹೇಳ್ತೀವಿ ನಾವು, ಫಿಶಿ ಸ್ಮೆಲ್ ಅಂತ ಹೇಳ್ತೀವಿ. ಅಂತಂದ್ರೆ ಆ ವಾಸನೆ ಬರ್ತದೆ, ಮತ್ತೆ ಎಲ್ಲಾ ಕಪ್ಪಾಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ, ಕೋಶಗಳೆಲ್ಲ ಕಪ್ಪಾಗಿರ್ತಾವ, ವಾಸನೆ ಬರ್ತಾ ಇರ್ತದೆ. ಆದ್ರೆ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇದರ ಬಾಧೆ ಅವಳಿ ಜಾಸ್ತಿ ಇಲ್ಲ. ಇದನ್ನ ತಡೆಗಟ್ಟಲಿಕ್ಕೋಸ್ಕರ ಹಲವಾರು ಒಂದು ಆಂಟಿಬಯೋಟಿಕ್ಸ್ ಗಳನ್ನ ರೈತರು ಇದನ್ನ ಬಳಕೆ ಮಾಡ್ತಾರೆ. ಯುರೋಪಿಯನ್ ಫೌಲ್ ಬ್ರೂಡ್ ಅಂತ ಹೇಳಿದ್ರೆ ನಮಗೆ ಏನಾಗುತ್ತೆ, ಪ್ರಮುಖವಾಗಿ ಅದರಲ್ಲಿ ಕೋಶಗಳು ಕಪ್ಪಾಗೋದನ್ನ ನಾವು ನೋಡ್ತೀವಿ. ಆದ್ರೆ ನಮ್ಮ ಅಮೆರಿಕನ್ ಫೌಲ್ ಬ್ರೂಡ್ ಅಲ್ಲಿ ಕಪ್ಪಾಗೋದಿಲ್ಲ, ಒಂಥರ ತಿಳಿ ಹೆಸರಾಗತಕ್ಕಂಥದನ್ನ ನಾವು ನೋಡ್ತೇವೆ. ಅಷ್ಟೇ ವ್ಯತ್ಯಾಸ ಇರ್ತದೆ. ಎರಡು ಬ್ಯಾಕ್ಟೀರಿಯಾ ರೋಗಗಳು. ರೈತ ಬಂದ್ರೆ ಕೇಳಿದ್ರಲ್ಲ, ಇದುವರೆಗೆ ಜೇನು ನೊಣಗಳಿಗೆ ಯಾವ್ಯಾವ ಕೀಟಗಳು ಬರ್ತಾವ, ಯಾವ್ಯಾವ ರೋಗಗಳು ಬರ್ತಾವ ಅಂತೇಳಿ, ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಪ್ರಾರಂಭ ಮಾಡಿದ್ರಿ ಜೇನು ಕೃಷಿ ಮಾಡ್ಲಿಕ್ಕೆ ಅಂತಂದ್ರೆ, ಸರಳವಾಗಿ ಅವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಕಷ್ಟು ಹಾದಿಗಳವ ಅಂತೇಳಿ ಡಾಕ್ಟರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸರ್, ನಮ್ಮ ಕಾರ್ಯಕ್ರಮ ಕೇಳ್ತಾರಂತ ರೈತ ಬಂದರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9901 45705. ರೈತ ಬಂದರೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9991457 05. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಜೇನು ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟದಕ್ಕೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ಹಬ್ಬಿದ ಬಳ್ಳಿಯಂತೆ ಪುಟ್ಟ ಊರಿಗೂ ಚಲನೆ, ಬಾಲಕರಿಂದಿಡಿದು ಹಿರಿಯರಿಗೂ ದರ್ಶನ. ಹಬ್ಬಿದ ಬಳ್ಳಿಯಂತೆ ಪುಟ್ಟ ಊರಿಗೂ ಚಲನೆ, ಬಾಲಕರಿಂದಿಡಿದು ಹಿರಿಯರಿಗೂ ದರ್ಶನ. ಆರೋಗ್ಯಕ್ಕೂ ಪೌಷ್ಟಿಕತೆಯ ಹಿರಿಮೆ, ಆರೋಗ್ಯಕ್ಕೂ ಪೌಷ್ಟಿಕತೆಯ ಹಿರಿಮೆ. ಕೆಲವೊಂಬಲ್ಲವರಿಂದ ತಿಳಿದು ಎನ್ನುವಂತೆ, ಕೆಲವೊಂಬಲ್ಲವರಿಂದ ತಿಳಿದು ಎನ್ನುವಂತೆ, ಉಳುವಲ್ಲವದು ಸೃಷ್ಟಿಕರ್ತ. ನನ್ನ ತಾಯಿ ಹಿತದಂತೆ ಅಪ್ಯಾಯಮಾನ ಸೂರ್ಯನ ಬಿಸಿಲಿಂದ ಹೊನ್ನ ಬಣ್ಣ ಗಡಿ ಮೀರಿ ಜೊತೆಗೆ ಏಕತಾರಿ ಹುಳುವಲ್ಲವದು ಸೃಷ್ಟಿಕರ್ತನ ಮುದ್ದು ಹುಳುವಲ್ಲವದು ಸೃಷ್ಟಿಕರ್ತನ ಮುದ್ದು ಯಾರೂ ಬಯಸದ ತಾನೇ ನೀಡುವ ದಾನ ಯಾರೂ ಬಯಸದ ತಾನೇ ನೀಡುವ ದಾನ ಮನುಷ್ಯನಾದವ ಮಾಡಿದ್ದಷ್ಟೇ ಸಲಹುವಳು ಭೂಮಾತೆ ಸಕಲರನು ಸಲಹುವಳು ಉಳುವಲ್ಲವದು ಸೃಷ್ಟಿಕರ್ತನ ಮುದ್ದು. ಇದುವರೆಗೆ ಪುಷ್ಪಾವತಿ ಎಸ್ ಅವರ ಧ್ವನಿಯಲ್ಲಿ ಅಕ್ಬರ್ ಸಿ ಕಾಲಿಮಿರ್ಚಿ ಅವರ ರಚನೆ ಕೇಳಿದಿರಿ. ಜೇನಹನಿ ಸಂಸಾರ ಕೋಣೆಯ ಏರಿಗಳ ಮೇಲೆ ನೊಣಗಳು ಆವರಿಸಿ ಬಹುದಿನಗಳಿಂದ ಕುಳಿತಿದ್ದರೆ ಅಥವಾ ಆ ಏರಿಗಳ ಮೇಲೆ ನೊಣಗಳ ಚಟುವಟಿಕೆ ಕಡಿಮೆ ಇದ್ದಾಗ ಮೇಣದ ಚಿಟ್ಟೆಯ ಹಾವಳಿ ಕಂಡುಬರುವುದು. ಆದುದರಿಂದ ಅಂತಹ ಏರಿಗಳನ್ನು ಚೌಕಟ್ಟಿನಿಂದ ಆಗಾಗ ಕತ್ತರಿಸಿ ತೆಗೆದುಹಾಕಬೇಕು. ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ಕೊಪ್ಪಳ ತಾಲೂಕಿನ ಡಾಂಬರಳ್ಳಿ ಗ್ರಾಮದ ಆನಂದ ರೆಡ್ಡಿ ಇಮ್ಮಡಿ. ರೈತ ಬಂದರಿಗೆಲ್ಲ ನಮಸ್ಕಾರ. ಈಗ ನನ್ನ ಜೊತೆಗೆ ಕೊಪ್ಪಳ ತಾಲೂಕು ಡಾಂಬರಳ್ಳಿ ಗ್ರಾಮದ ಆನಂದ ರೆಡ್ಡಿ ಇಮ್ಮಡಿಯವರದರ. ಇವರು ಜೇನು ಕೃಷಿ ಅನುಭವ ಏನದಂತೇಳಿ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ಆನಂದ ರೆಡ್ಡಿ ಅವರ. ನಮಸ್ಕಾರ ಸರ್. ಸರಿಗ ನೀವು ಜೇನು ಕೃಷಿ ಮಾಡಬೇಕು, ಹಿಂಗ್ ಪೆಟ್ಟಿಗೆ ಇಡಬೇಕು, ಜೇನು ಸಾಕಬೇಕು, ಜೇನು ತುಪ್ಪ ಬರ್ತದ ಅನ್ನೋದು ನಿಮ್ ತಲೆಯೊಳಗೆ ಹೆಂಗ್ ಬಂತದ ಸರ್? ಅದು ನಂದು ಮೊದ್ಲ ಹುಟ್ಟತ್ತೆ, ನಾವು ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ಅದು ಯಾವತ್ತೂ ಪಡೆಯಲ್ಲಿ ತಿರುಗ್ತಾ ಇದ್ದಾಗ ಅದು ಜೇನಿನ ಕುಟುಂಬ ಅದು ಕಟ್ಟೋದು ಅದನ್ನ ನೋಡಿ ನಮ್ಗೊಂದು ಅಭ್ಯಾಸ ಬಂತು ಸರ್. ಅದು ಅದ್ ನೋಡಿ ನಾವೇ ಇವನ್ ಹಾಕಿ ಒಂದ್ ಕಡೆ ಹಿಡಿದಿಡಬಾರ್ದು ಅನ್ನೋದೊಂದು ತಲೆಯಾಗಿ ಬಂದಾಗ ನಾವು ಮೊದ್ಲೆಲ್ಲ ಹಳೆ ಡಂಪ್ನಲ್ಲೇ ಹಿಡಿದಿಡ್ತಿದ್ವಿ ಸರ್. ಇತ್ತೀಚೆಗೆ ಅವು ತೋಟಗಾರಿಕೆ ಇಲಾಖೆಯಿಂದ ಜೇನ್ ಬಾಕ್ಸ್ ಸಬ್ಸಿಡಿಯಲ್ಲಿ ಕೊಡ್ತೀವಿ ಅಂತ ಒಮ್ಮೆ ಪೇಪರ್ ಅಲ್ಲಿ ಓದಿದ್ವಿ ಸರ್. ಕೊಟ್ಟರು ಜೇನ್ ಬಾಕ್ಸಿಂದ ನಾವು ಯಾವ ತರಬೇತಿಗೆ ಹೋಗ್ಲಿಲ್ಲ. ಜೇನ್ ಬಾಕ್ಸ್ ಹಿಂಗೆ ಕಟ್ಟಬೇಕಂದ್ರೆ ನಮ್ಗೆ ಆ ಬಾಕ್ಸ್ ನೋಡತ್ಲೇ ಐಡಿಯಾ ಬಂದ್ಬಿಡ್ತು ಸರ್. ಅದು ಕಟ್ಟಿಗಂತ ಆತರ ಬೆಳೆಸಿದ್ವಿ ಸರ್. ಆಮೇಲೆ ಏನಾದ್ರೂ ತರಬೇತಿ ತೊಳ್ಬೇಕು, ಇನ್ನು ವೈಜ್ಞಾನಿಕವಾಗಿ ಮಾಡಬೇಕು, ಏನಾದ್ರೂ ಆಗುವಂತ ತಪ್ಪುಗಳನ್ನ ಸರಿ ಮಾಡಿಕೊಂಡೊಮ್ಮೆ ತರಬೇತಿ ಕರೆದಿದ್ವಿ ಸರ್ ಕೃಷಿ ಯೂನಿವರ್ಸಿಟಿಯಲ್ಲಿ. ಆ ತರಬೇತಿಗೆ ಒಂದ್ ಎರಡು ದಿನ ಅಟೆಂಡ್ ಆಗಿದ್ದೆ ಸರ್. ಅವಾಗ ಮತ್ತೆ ಇನ್ನು ವೈಜ್ಞಾನಿಕವಾಗಿ ಮಾಡ್ಲಿಕ್ಕೆ ಅಂದ್ರೆ ಅದು ಪಲಾಯನ ಆಗ್ಲಾರ್ದಂಗ್ ನೋಡ್ಕೊಳ್ಳೋದು, ಮತ್ತೆ ಕುಟುಂಬ ಬದಲಾವಣೆ ಮಾಡೋದು ಅವೆಲ್ಲ ಸ್ವಲ್ಪ ಅಲ್ಲಿ ಕಲ್ಕೊಂಡ್ವಿ ಸರ್. ಅಂದ್ರೆ ವೈಜ್ಞಾನಿಕ ಒಂದಿಷ್ಟು ಮಾಹಿತಿ ಸಿಕ್ತು ನಿಮ್ಗಲ್ಲಿ? ತಾಂತ್ರಿಕವಾಗಿ ಒಳ್ಳೆ ಮಾಹಿತಿ ಸಿಕ್ತು ಸರ್. ಅಂತಂದ್ರೆ ಈಗ ಆನಂದ್ ರೆಡ್ಡಿ ಅವರು ಪ್ರತಿ ವರ್ಷ ಒಂದ್ ಅಂದಾಜಾಗಿ ಎಷ್ಟು ಜೇನು ಪೆಟ್ಟಿಗೆಗಳನ್ನ ಡಬ್ಬಿಗಳನ್ನ ಇಡ್ತೀರಿ ನೀವು? ಸರ್, ವರ್ಷದಲ್ಲಿ ಒಂದ್ 35-40 ಬಾಕ್ಸ್ಗಳು ಸೇಲ್ ಆಗ್ತಾ ಇರ್ತದೆ ಸರ್. ಅಂದ್ರೆ ಕುಟುಂಬಗಳನ್ನೇ ಸೇಲ್ ಮಾಡ್ತೀರಿ ನೀವು? ನಾವು ಜೇನು ಕುಟುಂಬನೇ ಸೇಲ್ ಮಾಡ್ತಾ ಇದ್ದೀವಿ ಸರ್. ನಾ ತುಪ್ಪ ಸ್ವಲ್ಪ ಕಡಿಮೆ, ತುಪ್ಪ ಏನಂದ್ರೆ ಮನೆಗೋಸ್ಕರ ಸ್ವಲ್ಪ ಒಂದ್ 3-4% ತುಪ್ಪ ಬಿಟ್ಟುಕೊಳ್ತೀವಿ. ಆ ನಂತರ ನಾವ್ ಏನಾದ್ರು ಡಿವೈಡ್ ಮಾಡ್ಕೊಂಡು ಮಾಡಿ ಹುಳಗಳಿಗೆ ಒಳ್ಳೆ ಡಿಮಾಂಡ್ ಇದೆ ಸರ್, ಬಾಕ್ಸ್ಗಳು ಸೇಲ್ ಮಾಡ್ಲಿಕ್ಕೆ ಕಾಲೋನಿ ಸೇಲ್ಗೆ. ಹಂಗಾಗಿ ನಾವು ಕಾಲೋನಿಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ಸರ್. ಹಂಗಾಗಿ ನಾವು ಅಷ್ಟೊಂದು ಲಾಭದಾಯಕ ನಮಗೆ ಚೆನ್ನಾಗಿದೆ ಸರ್. ಅಂತಂದ್ರೆ ಈಗ ಎಷ್ಟು ವರ್ಷದಿಂದ ಈ ಕಾಲೋನಿಗಳನ್ನ ನೀವು ಸೇಲ್ ಮಾಡ್ಲಿತ್ತೀರಿ ಈಗ? ಸರ್, ನಾವು 3-5 ವರ್ಷ ಆಯ್ತು ಸರ್ ಕಾಲನಿಗಳನ್ನ ಸೇಲ್ ಮಾಡಕತ್ತಿ. ಯಾರು ತಗೋತಾರ ಸರ್ ನಿಮ್ಮ ಹತ್ರ? ರೈತರೇ ಬರ್ತಾರೋ ಅಥವಾ ಇಲಾಖೆಯವ್ರಿಗೆ ಕೊಡ್ತಿರೋ ಅಥವಾ ನಿಮ್ಮ ಒಂದು ಸಂಘ ಮಾಡ್ಕೊಂಡ್ವಿ ಸರ್? ನಾವೊಂದು 15 ಸೇರ್ಕೊಂಡು ಆ ಸಂಘದಾಗ ಎಲ್ಲರೂ ನಾವು ಸುಮಾರು ನಮ್ಮ ಕೊಪ್ಪಳದಲ್ಲಿ ಒಂದು 10 ರೈತರು ಸಾಕ್ಲಿಕ್ಕೆ ಇಷ್ಟಪಟ್ಟಿವಿ ಸರ್ ಎಲ್ಲರೂ. ಅದಕ್ಕೆ ಎನ್ಪೆನಾಲ್ಮೆಂಟ್ ತಗೊಂಡ್ವಿ ಸರ್ ನಮ್ಮ ಸಂಘಕ್ಕೆ. ಇಲಾಖೆಯವರು ನಮಗೆ ಸಾಕಷ್ಟು ಆರ್ಡರ್ಗಳು ಬರಕತ್ತಿದ್ರು, ಅದ್ರ ಮುಖಾಂತರ ಕೊಡ್ಲಿಕ್ಕೆ ನಾವು ಪೋರಾಡಿಸಿದ್ವಿ ಸರ್. ಈಗ ಇನ್ನೂ ಎಷ್ಟೋ ಸಿಕ್ಕಾಪಟ್ಟೆ ಆರ್ಡರ್ ಇದೆ ಸರ್, ಪೋರಾಟಕ್ಕೆ ಆಗ್ತಾ ಇಲ್ಲ ನಮ್ಮ ಕಾಲೋನಿ ಇಲ್ಲದಕ್ಕೆ. ಅಂತಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಈಗ ನಿಮಗೆ? ಒಳ್ಳೆ ಡಿಮಾಂಡ್ ಇದೆ ಸರ್. ಲಾಲ್ ಬಾಗಿಗೆ ಒಂದೇ 300 ಕೊಡ್ಬೇಕು ಸರ್, ಈಗ ಇನ್ನು ಕೊಡಕ್ ಆಗ್ತಾ ಇಲ್ಲ ನಮ್ಗೆ. ಅಂದ್ರೆ ಬೆಂಗಳೂರಿಗೂ ಕೊಪ್ಪಳಿಂದ ಸಪ್ಲೈ ಆಗ್ತದೆ ಅಂತಂದಂಗ ಆಯ್ತಿದ್ದು. ಆಗುತ್ತೆ ಸರ್. ಅಂತಂದ್ರೆ ನಿಮ್ಗೆ ಇದರಿಂದ ಒಂದು ಆದಾಯನೂ ಬರ್ತದಂತ ನಿಮ್ಗೆ? ಅದ್ಭುತ ಆದಾಯ ಸರ್. ಅಂತಂದ್ರೆ ಒಂದು ಪೆಟ್ಟಿಗೆ ಇಂದ ನಿಮ್ಗೆ ಎಷ್ಟು ದುಡ್ಡು ಸಿಗ್ತದೆ ಅಂತ ಏನಾರ ಹೇಳ್ಬೋದಾ? ನಾವು ವರ್ಷಕ್ಕೆ ಒಂದು 3 ಸಲ ಅಂದ್ರೆ 4 ಸಲ ಕಾಲೋನಿ ಚೇಂಜ್ ಮಾಡ್ಕಂತೆ ಸರ್. ಒಂದ್ ಬಾಕ್ಸಿಂದ ನಮ್ಗೆ 2,000 ರೂಪಾಯಿ ಆದಾಯ ಇಡ್ಕೊಂಡ್ರು ಕೂಡ ಮಿನಿಮಮ್ ಒಂದೇ ಬಾಕ್ಸಿಂದ 10,000 ರೂಪಾಯಿ ಲಾಭ ಸರ್ ನಮ್ಗೆ ಒಂದ್ ವರ್ಷಕ್ಕೆ. ಅಂತಂದ್ರೆ ಸಾಕಷ್ಟು ನಿಮ್ಗೆ ಒಂದು ಆದಾಯ, ಒಂದು ಜೇನು ಕಾಲೋನಿ ಮಾಡೋದ್ರಿಂದ, ಮಾರಾಟ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಬರ್ಲಿತ್ತದ ಅಂತಂದಂಗಾಯ್ತು. ಅಂತಂದ್ರೆ ಈಗ ನಿಮ್ಮಲ್ಲಿ ಏನಾದ್ರು ರೈತರು ಬಂದು ನಾವು ಹಿಂಗ್ ಜೇನು ಸಾಕಾಣಿಕೆ ಮಾಡಬೇಕು ಅಥವಾ ಜೇನು ಕಾಲೋನಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿ ಅಂದ್ರೆ ಏನಾದ್ರು ತರಬೇತಿ ಅದು ಕೊಡ್ತಾರೆ? ಹೆಂಗ? ಬಹಳ ತರಬೇತಿ ಕೊಡ್ತೀವಿ ಸರ್. ಸಿಕ್ಕಾಪಡೆ ರೈತರಿಗೆ ತರಬೇತಿ ಕೊಡ್ತೀವಿ. ನಾವು ತಿಂಗಳಲ್ಲಿ ಒಂದು ಎರಡು ತರಬೇತಿ ಆಗಿ ಆಗ್ತದೆ ಸರ್ ನಮ್ಮಲ್ಲಿ. ಅಲ್ಲ, ನಿಮ್ ಒಳಗ್ ಬರ್ತಾರೋ? ನಾವೇ ತರಬೇತಿ ಕೊಟ್ಟು ಅವ್ರಿಗೆ, ನಾವೇ ಕಾಲೋನಿ ಕೊಟ್ಟು ಅವ್ರಿಗೆ ಪ್ರೇರೇಪಣೆ ಮಾಡಿ ಕಳಿಸ್ತೀವಿ ಸರ್. ಅಲ್ಲ, ತರಬೇತಿಗಾಗಿ ನಿಮ್ ಹೊಲಕ್ ಬರ್ತಾರೋ ಅಥವಾ ನಿಮ್ ಸಂಘಕ್ಕೆ ಬರ್ತಾರಂತಿರೋ? ಸಂಘದ ವತಿಯಿಂದ ಮಾಡ್ತೀವಿ ಸರ್. ನಾವು ಹೊಲಕ್ಕೂ ಬರ್ತಾರೆ. ನಾವು ಅವ್ರು ಎಲ್ಲಿಗೆ ಸುಮಾರು 3-4 ದಿನ ಆದ್ರೆ ತೋಟಕ್ಕೆ ಕರ್ಸಿಂತೀವಿ. ಸುಮಾರು ತರಬೇತಿಗೆ ಒಂದು 10-15 ಜನ ಆದಿ ಬಂದಾಗ ನಾವು ಒಂದೇ ಕಡೆ ಅಲ್ಲಿ ನಮ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದಾಗ ಅಲ್ಲೇ ಒಂದು ಹಾಲ್ ಕೊಡ್ತಾರೆ ಸರ್. ಅಲ್ಲೇ ಅವ್ರೆಲ್ಲ ವೈಜ್ಞಾನಿಕವಾಗಿ ಅವ್ರಿಗೆ ತಿಳಿಸ್ಕೊಡ್ತೀವಿ ಸರ್. ಆನಂದ್ರೆ ಇನ್ನೊಂದು, ಜೇನು ಸಾಕಾಣೆ ಮಾಡೋದ್ರಿಂದ ಒಂದು ಜೇನು ತುಪ್ಪ ಬರ್ತದೆ, ಮುಖ್ಯ ಒಂದು ಉತ್ಪನ್ನ, ಹೌದಾ? ಅದ್ರ ಜೊತೆಗೆ ಒಂದ್ ಬಾಕ್ಸ್ ಇಂದ ಒಂದು ಸುಮಾರು ನಾವು 5-6 ಕೆಜಿ ತುಪ್ಪ ನಿರೀಕ್ಷೆ ಮಾಡಬಹುದು ಸರ್ ಒಂದ್ ವರ್ಷಕ್ಕೆ. ಹೌದಲ್ರಿ? ಈಗ ಅದ್ರ ಜೊತೆಗೆ ಉಪ ಉತ್ಪನ್ನ ಇರ್ತದೆ, ಮೇಣ ಬರ್ತದೆ, ಪರಾಗ ಬರ್ತದೆ. ಮೇಣ ಬರ್ತದೆ, ಪರಾಗ ಬರ್ತದೆ ಸರ್. ನಮ್ಗೆ ಅದು ಉತ್ಪನ್ನಕ್ಕಿಂತ ನಮಗೆ ಪರಾಗಸ್ಪರ್ಶದಿಂದ ನಮ್ಮ ತೋಟದ ಬೆಳೆಗಳು ಒಂದು 10-20% ವೃದ್ಧಿನ ಸರ್ ನಮ್ಗೆ ಯಾವತ್ತು. ಮತ್ತೆ ಮೇಣ ಪರಾಗ ಇವು ಏನಾರು ಮಾರಾಟ ಮಾಡ್ತಾರೆ? ಹೆಂಗ ಮಾಡ್ತೀವಿ ಸರ್? ಮಾಡ್ತೀವಿ. ಅದು ಯಾರು ತಗೋತಾರೆ ಸರ್ ಮೇಣ ಪರಾಗ? ಮೇಣ ನಮ್ದೇ ಆದೊಂದು ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ ಸರ್. ಆ ಸಂಸ್ಥೆಗೆ ನಾವು ಮಾರಾಟ ಮಾಡ್ತೀವಿ, ಅವ್ರು ಖರೀದಿ ಮಾಡ್ಕೋತಾರೆ. ಅಂದ್ರೆ ನಿಮಗೊಂದು ವರ್ಷಕ್ಕೆ ಒಟ್ಟಾರೆ ಎಷ್ಟು ಮೇಣ ಆನಂದ್ ರೆಡ್ಡಿ ಅವ್ರು ತೆಗಿತಾರಂತ ಏನಾರ ಹೇಳ್ಬೋದಾ? ಮೇಣ ನಾವು ಒಂದು 5-6 ಕೆಜಿ ಮೇಣ ಮಾಡ್ತೀವಿ ಸರ್ ವರ್ಷಕ್ಕೆ. ಏನ್ ರೇಟ್ ಸಿಗ್ತದೆ ನಿಮ್ಗೆ ಮೇಣ? ಅದು 400-500 ರೂಪಾಯಿ ಆಗುತ್ತೆ ಸರ್ ಅದು. ಮತ್ತಿದು ಪರಾಗ ಹೆಂಗೆ? ಪರಾಗ ಬಹಳ ರೇಟ್ ಇದೆ ಸರ್, ಅದು ಬಹಳ ಕಡಿಮೆ ಸರ್ ನಾ ಸೇಲ್ ಮಾಡಿರೋದು. ಅದ್ ಪರಾಗ 1 ಕೆಜಿ ಬಂದು 20,000 ಇವತ್ತಿನ ಮಾರ್ಕೆಟ್, ಬಟ್ ಅಷ್ಟು ನಮ್ಗೆ ಸ್ಟಾಕ್ ಮಾಡಕ್ ಆಗ್ತಾ ಇಲ್ಲ ಸರ್ ಅದನ್ನ. ಅಂದ್ರೆ ಒಂದು ಜೇನು ಪೆಟ್ಟಿಗೆ ಅಂತ ಪರಾಗ ನೀವು ಯಾವ ರೀತಿ ಒಂದು ತೆಗಿತೀರಿ ಅಂತ ಏನಾದ್ರು ಹೇಳ್ಬೋದಾ? ಪರಾಗ ಒಂದು ಬ್ಲೇಡ್ ಅನ್ನ ಹಾಕ್ತೀವಿ ಸರ್. ಆ ಹುಳಗಳು ಓಡಾಡ್ತಕ್ಕಂತ ಒಂದ್ ದ್ವಾರ ಇರ್ತದಲ್ಲ, ಆ ದ್ವಾರದಲ್ಲಿ ಒಂದು ಪರಾಗ ಕಾಲಿಗೆ ಅಂಟಿಸಿ ಬಂದಿರ್ತಲ್ಲ ಪರಾಗ ಹೊರಗಿನ ಹುಳಗಳು, ಆ ಗೇಟ್ ಅನ್ನ ಹಾಕಿದಾಗ ಒಳಗಡೆ ದಾಟ ಮುಂದೆ ಆ ಗೇಟ್ ಅದು ಕಟ್ ಮಾಡುತ್ತೆ ಪರಾಗನ. ಅದು ಹುಳ ಒಳಗ ಹೋದಾಗ ಪರಾಗ ಅಲ್ಲೇ ಉಳಿತದೆ. ಅಂತ ಪರಾಗವನ್ನ ನೀವು ತೆಗೆದಿಟ್ಕೋಬೇಕು? ಹೌದ್ ಸರ್. ಅದು ಅದನ್ನ ಏನಾದ್ರು ಕಲೆಕ್ಟ್ ಮಾಡ್ತಿರೋ ಅಥವಾ ಮಾಡ್ತಾ ಇಲ್ಲ? ಅದಕ್ಕೆ ಮಾಡಿವಿ ಸರ್, ನಾವೇ ಯೂಸ್ ಮಾಡ್ಕೊಂಡ್ಬಿಟ್ಟಿವಿ, ನಾವೇ ಇದ್ ಮಾಡ್ತೀವಿ, ತಿನ್ಬಿಟ್ಟಿರ್ತೀವಿ. ತಿನ್ಬಹುದು ಅದು ಪರಾಗ? ತಿನ್ಬಹುದು ಸರ್, ತಿನ್ಲಿಕ್ಕೆ ಭಾರಿ ಒಳ್ಳೇದು. ಅಂದ್ರೆ ರುಚಿ ಹೆಂಗಿರ್ತದೆ? ಸ್ವಲ್ಪ ಕೈ ಆಗಿರ್ತದೆ, ಬಟ್ ಆರೋಗ್ಯಕ್ಕೆ ಮಾತ್ರ ಒಳ್ಳೇದು ಸರ್. ಆರೋಗ್ಯದಲ್ಲಿ ಕುಂಠಿತವಾದ ಮಕ್ಕಳಿಗೆ ತಿನ್ಸಿದ್ರೆ ಒಳ್ಳೇದು ಸರ್. ಅಂದ್ರೆ ಬೆಳವಣಿಗೆ ಚಲೋತ್ನಾಗ ಆಗ್ತದಂತ್ರಿ? ಒಳ್ಳೆ ಬೆಳವಣಿಗೆ ಸರ್. ಒಂದು ಜೇನು ಕೃಷಿಯನ್ನು ಒಂದು ಸ್ವ ಉದ್ಯೋಗವಾಗಿ ಮಾಡ್ಕೊಳ್ಳಿಕ್ಕೆ ಏನಾದ್ರು ಅವಕಾಶಗಳದಾವ? ಇದನ್ನ ಮಾಡಬಹುದು ಅವ್ರ ಒಕ್ಕಲ್ತನ ಜೊತೆಗೆ ಸರ್. ಒಂದು ವರ್ಷದಲ್ಲಿ ಒಬ್ಬ ಒಂದು ಯುವಕ 10-15 ಲಕ್ಷ ಗಳಿಸೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಇದ್ರಲ್ಲಿ. ನನ್ವೆಲ್ಲ ಮನೆಯಲ್ಲೇ ಇರೋದು ಸರ್, ಜಾಸ್ತಿ ಇರೋದೇ ಮನೆಯಲ್ಲಿ, ಮನೆ ಮಳಿಗೆ ಮೇಲೆ, ಮನೆಯಲ್ಲಿ, ತೋಟದಲ್ಲಿ. ಎಲ್ಲಿ ನನಗೆ ಹೂವ, ಎಲ್ಲಿ ನೆರಳು ಇರುತ್ತೆ, ಅಲ್ಲಿ ಎಲ್ಲಿ ಅದಕ್ಕೆ ಸೇಫ್ಟಿ ಇರುತ್ತೆ ಅಲ್ಲೇ ಇಡ್ತೀವಿ ಸರ್. ಇಂಥದೇ ಜಾಗ ಅಂತ ಇಲ್ಲ. ಜೇನು ಎಲ್ಲ ಹೊರಗ್ ಹೋಗ್ತಾವ ಬರ್ತಾವ, ಹೊರಗ್ ಹೋಗ್ತಾವ ಬರ್ತಿರ್ತಾವ, ಅವ್ ನಡೀತಾನೆ ಇರ್ತದೆ. ಮತ್ತವೇನಾದ್ರು ಕಡಿಯೋದಿಲ್ಲ ಸರ್ ಬೇರೆಯವರಿಗೆ? ಜೇನು ಕಡಿತು ಅನ್ನೋದಕ್ಕಿಂತ ಜೇನು ಕಡಿಸೋಳಕ್ಕೋಸ್ಕರ ನಮ್ಮಿಂದ 400-500 ರೂಪಾಯಿ ದುಡ್ಡು ಕೊಟ್ಟು ಜೇನು ಕಚ್ಕೊಂಡು ಹೋಗ್ತಾರೆ ಸರ್. ಈಗ ಆತರ ಒಂದು ನಮ್ಮಲ್ಲಿ ಚಿಕಿತ್ಸೆ ನಡೆದಿದೆ ಈಗ. ಅದು ಎದ್ರ ಸಲುವಾಗಿ ಆನಂದ್ ರೆಡ್ಡಿ ಅವರ ಜೇನು ಕಚ್ಚಿಸ್ಕೊಳ್ಳೋದು? ಅದು ನರ ದೌರ್ಬಲ್ಯ ಏನಿರ್ತದಲ್ಲ ಸರ್, ನನ್ ಕಾಲು ಹಿಡಿತು, ಕೈ ಹಿಡಿತು, ಸೊಂಟ ಹಿಡಿತು, ಅದೇನೋ ಇರ್ತಾವಲ್ಲ ನರ ದೌರ್ಬಲ್ಯ, ಅದು ಯಾವ ಜಾಗದಲ್ಲಿ ನರ ದೌರ್ಬಲ್ಯ ಇರ್ತ ಅಲ್ಲಿ ಒಂದು ಜೇನನ್ನ ಕಚ್ಚಿಸಿದ್ರೆ ಅದು ಎಕ್ಟಿಮ್ ಆಕ್ಟಿವ್ ಆಗ್ತಾನೆ ಸರ್ ಮನುಷ್ಯ. ಯಾವ ಗುಳಿಗೆ ಬೇಡ, ಔಷಧಿ ಬೇಡ. ಒಂದ್ ಸಲ ಕಚ್ಚಿಸ್ಕೊಳ್ಬೇಕಾ ಏನ್ ಅದಕ್ಕೇನು ಪ್ರಕ್ರಿಯೆ ಅದಂತ ಒಂದ್ ಪದ್ಧತಿ ಅದ? ಪದೇ ಪದೇ ಕಚ್ಚಂದ್ರೆ ಇನ್ನು ಒಳ್ಳೇದ ಸರ್. ಏನಾಗಲ್ಲ ಸರ್, ಒಂದು ಜೇನು ಕಡಿದ್ರೆ ನೀವು ಮನುಷ್ಯ ಆರೋಗ್ಯ ಇಲ್ದೊಟ್ಟಿನಾಗ ಏನ್ ಒಂದು ಇಂಜೆಕ್ಷನ್ ಏನ್ ಮಾಡ್ತಂತಾನಲ್ಲ ಸರ್, ಅದ್ರ 2 ಪಟ್ಟು ಶಕ್ತಿ ಈ ಒಂದು ಉಳದಲ್ಲಿ ಇರ್ತದೆ. ಆನಂದ್ ರೆಡ್ಡಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತರು ತಮ್ಮನ್ನ ಸಂಪರ್ಕ ಮಾಡಬೇಕು, ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ಬೋದಾ ಸರ್? 9906176 ಸರ್. ರೈತ ಬಾಂಧವರೆ, ಆನಂದ್ ರೆಡ್ಡಿ ಅವರ ಮೊಬೈಲ್ ನಂಬರು ನಾ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. 9906176. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ಆನಂದ್ ರೆಡ್ಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಆನಂದ್ ರೆಡ್ಡಿ ಅವರ. ನಮಸ್ಕಾರ ಸರ್. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಇದುವರೆಗೆ ಜೇನು ಝೇಂಕಾರ, ಜೇನುದುಂಬೆಯ ಸಂರಕ್ಷಣೆ ಸಾಕ್ಷಿ